ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಪ್ರಖರ ಬಿಸಿಲು ಇರಬಹುದು, ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೇವಲ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ತಜ್ಞವಾಣಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ಪಶುಸಂಗೋಪನೆಯಲ್ಲಿ ಶಸ್ತ್ರಚಿಕಿತ್ಸೆಯ ಮಹತ್ವದ ಕುರಿತಾಗಿ ಮಾತನಾಡಲು ನಮ್ಮೊಡನಿದ್ದಾರೆ ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಡಿ ದಿಲೀಪ್ ಕುಮಾರ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ರೈತರೇ, ಪಶುಸಂಗೋಪನೆಯ ಸಂದರ್ಭದಲ್ಲಿ ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಕೂಡ ಬರ್ತದೆ. ಆ ಶಸ್ತ್ರಚಿಕಿತ್ಸೆ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅದರ ಉದ್ದೇಶ ಏನು ಅನ್ನೋದರ ಬಗ್ಗೆ ಮೊದಲಾಗಿ ಮಾಹಿತಿ ಮಾಡಿಕೊಡ್ತಾರೆ. ಸರ್, ಮೊದಲಾಗಿ ಹೇಳಿ, ಈ ಮನುಷ್ಯನ ತರ ಜಾನುವಾರುಗಳಲ್ಲಿ ಕೂಡ ಈ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೇನೆ, ಮಾಡ್ತಾರಾ, ಹೇಗೆ ಅಂತ? ಹೌದು ಸರ್, ಈಗ ಜಾನುವಾರಲ್ಲಿ ಕೂಡ ಮನುಷ್ಯರಲ್ಲಿ ಬರ್ತಕ್ಕಂತ ಬಹುಶಃ ಎಲ್ಲಾ ರೋಗಗಳು ಕೂಡ ಜಾನುವಾರಲ್ಲಿ ಬರ್ತವೆ. ಜಾನುವಾರು ಮತ್ತೆ ಇನ್ನು ಕೆಲವೊಂದು ಹೆಚ್ಚಿನ ರೋಗಗಳು ಅಂದ್ರೆ ಈಗ ಪ್ಲಾಸ್ಟಿಕ್ ತಿಂತಕ್ಕಂಥದ್ದು, ಪ್ರಾಣಿಗಳಲ್ಲಿ ಪ್ಲಾಸ್ಟಿಕ್ ತಿನ್ನೋದು, ರೆಕ್ಸಿನ್ ತಿಂತಕ್ಕಂಥದ್ದು, ಅದು ಗಂಟಲು ಸಿಕ್ಕಾಕೊಳ್ಳೋದು, ಈ ರೀತಿಯ ತೊಂದರೆಗಳು ಮತ್ತೆ ಎಲ್ಲಾ ರೋಗಗಳು ಕೂಡ ಪ್ರಾಣಿಗಳಲ್ಲಿ ಬರ್ತವೆ. ಅವಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ. ಇದ್ರ ಬಗ್ಗೆ ರೈತರಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ, ಏನಂದ್ರೆ ಮನುಷ್ಯರ ತರ ಪ್ರಾಣಿಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಬಹುದಾ ಅಂತಕ್ಕಂಥದ್ದು ಮಾಹಿತಿ ಇರಲ್ಲ. ಒಂದು ಹೊಸ ಕಲ್ಪನೆ, ಯಾಕಂದ್ರೆ ಮನುಷ್ಯರಲ್ಲಿ ಮಾಡ್ತಾರೆ, ಪ್ರಾಣಿಗಳಲ್ಲಿ ಹೇಗೆ ಮಾಡ್ತಾರೆ ಅಂತ. ದೊಡ್ಡ ಆಕಾರದ ಪ್ರಾಣಿ ಇರೋದ್ರಿಂದ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಕಾಡ್ತದೆ. ಆದ್ರೆ ಈಗ ಸುಸಜ್ಜಿತವಾದಂತಹ ಶಸ್ತ್ರಚಿಕಿತ್ಸೆ ಕೋಣೆಗಳು ನಮ್ಮ ಹತ್ರ ಇದಾವೆ, ಮತ್ತೆ ಯಂತ್ರಗಳು ಕೂಡ ಇದಾವೆ. ಹೀಗಾಗಿ ಮನುಷ್ಯರಿಗೆ ಹೇಗೆ ಎಚ್ಚರ ತಪ್ಪಿಸಿ ಮಾಡ್ತೀವಿ, ಅದೇ ತರ ಆಕಳು, ಎಮ್ಮೆ, ಎತ್ತುಗಳಲ್ಲಿ ಕೂಡ ಪೂರ್ತಿ ಎಚ್ಚರ ತಪ್ಪಿಸಿ ಅವಕ್ಕೆ ಕೂಡ ಮನುಷ್ಯರ ತರಾನೇ ನಾವು ಎಲ್ಲ ನೋವಿಲ್ಲದೇನೆ ಶಸ್ತ್ರಚಿಕಿತ್ಸೆ ಮಾಡಬಹುದಾಗಿದೆ. ಈ ಪಶು ಅಂದ್ರೆ ಕೇವಲ ಜಾನುವಾರುಗಳಿಗೆ ಮಾತ್ರ ಶಸ್ತ್ರಚಿಕಿತ್ಸೆ ಮಾಡ್ತಿರಲ್ಲ ಸರ್, ಮತ್ತೆ ಬಾಕಿ ಪ್ರಾಣಿಗಳು, ಆಡು, ಹಂದಿ, ಕುರಿ ಇಂಥದ್ದೆಲ್ಲ ಇರ್ತದೆ? ಎಲ್ಲಾ ಪ್ರಾಣಿಗಳು ಸರ್. ಈಗ ನಮ್ಮ ಪಶು ವೈದ್ಯಕೀಯ ವೃತ್ತಿ ಅಂದ್ರೆ ಮನುಷ್ಯನೊಬ್ಬನ್ನು ಬಿಟ್ಟು ಎಲ್ಲಾ ಜೀವ ಜಂತುಗಳು ನಮ್ಮ ಇದರಲ್ಲಿ ಇರ್ತಕ್ಕಂಥದ್ದು ಶಸ್ತ್ರಚಿಕಿತ್ಸೆಯನ್ನು ಮಾಡಲ್ಲ. ಎಲ್ಲ ಕಾಡು ಪ್ರಾಣಿಗಳು ಇರಬಹುದು, ಸಾಕು ಪ್ರಾಣಿ ಇರಬಹುದು, ಏನೇ ಇದ್ರು ಎಲ್ಲಾ ಪ್ರಾಣಿಗಳಲ್ಲಿ ಕೂಡ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಡಾಕ್ಟರ್ ದಿಲೀಪ್ ಕುಮಾರ್ ಅವರು, ಈಗ ಹೇಳಿ, ಯಾವ ಯಾವ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಅಂತ? ಈಗ ನಮ್ಮ ಜಾನುವಾರುಗಳಲ್ಲಿ ಬರ್ತಕ್ಕಂತಹ ಶಸ್ತ್ರಚಿಕಿತ್ಸೆ ಹೇಳ್ಬೇಕಂದ್ರೆ, ಒಂದು ಹೆಗಲು ಬೇನೆ ಅಂತ ಬರ್ತದೆ ಎತ್ತುಗಳಲ್ಲಿ, ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಮತ್ತೆ ಕಣ್ಣಿನಲ್ಲಿ ಅರ್ಬುದ, ಕ್ಯಾನ್ಸರ್ ರೋಗ ಅಂತ ಹೇಳ್ತೀವಿ, ಅದು ಬಂದಾಗ ಕೂಡ ನಾವು ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ಗುಣ ಮಾಡ್ತೀವಿ. ಅದೇ ರೀತಿ ಕೊಂಬಿಗೆ ಕ್ಯಾನ್ಸರ್ ಬರ್ತದೆ ಕೊಂಬಿನ ಬುಡದಲ್ಲಿ, ಅವಾಗ ಮೂಗಿನ ಮುಖಾಂತರ ರಕ್ತ ಸೋರೋದು, ಕೊಂಬು ಒಂದ್ ಕಡೆ ವಾಲೋದು ಅಂದ್ರೆ ಬಗ್ಗೋದು ಅಂತ ಬೆಂಡ್ ಹಾಕೋದು, ಆ ತರ ಆಗ್ತಾ ಇರ್ತದೆ. ಅದು ಇದ್ದಾಗ ಕೂಡ ನಾವು ಶಸ್ತ್ರಚಿಕಿತ್ಸೆ ಮುಖಾಂತರ ಅದನ್ನ ಗುಣಪಡಿಸಬಹುದು. ಮತ್ತೆ ಈ ಬೀದರ್ ಜಿಲ್ಲೆಯಲ್ಲಿ ನಾವು ನೋಡಿದ ಹಾಗೆ ಕಳೆದ 20 ವರ್ಷದಿಂದ ಈ ರೆಕ್ಸಿನ್ ತಿಂತಕ್ಕಂತ ಹಾವಳಿ ಜಾಸ್ತಿ ಇದೆ. ಈ KSRTC ಬಸ್ ಅಲ್ಲಿ ಸೀಟ್ ಏನಿರ್ತದೆ, ರೆಕ್ಸಿನ್, ವಿಶೇಷವಾದ ಗಟ್ಟಿಯಾದಂತಹ ರೆಕ್ಸಿನ್, ಅದು ಮೆಲ್ದು ಮೆಲ್ದು ಅದು ನುಂಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಗಂಟಲಿರ್ತಕ್ಕಂಥ ಅನ್ನನಾಳದಲ್ಲಿ ಸಿಕ್ಕಾಕೊಂತದೆ. ಅದು ಶಸ್ತ್ರಚಿಕಿತ್ಸೆ ಮಾಡಲೇಬೇಕು, ಮಾಡದೇ ಇದ್ರೆ ಅದಕ್ಕೆ ಊಟ ಮಾಡ್ಲಿಕ್ಕೆ ಆಗಲ್ಲ, ನೀರು ಕುಡಿದ್ರೆ ಅದು ವಾಂತಿ ಆಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಒಂದೇನೆ ಪರ್ಯಾಯ ಅದನ್ನು ಜೀವ ಉಳಿಸಬೇಕಂತಂದ್ರೆ. ಸಾಮಾನ್ಯವಾಗಿ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಎಮ್ಮೆಗಳು 8-9 ತಿಂಗಳು 10 ತಿಂಗಳ ಗರ್ಭಾವಸ್ಥೆ ಇರ್ತದೆ, ಅದ್ರಿಂದ 8-9 ತಿಂಗಳಲ್ಲಿ ಇದು ಬಹಳ ಸರ್ವಸಾಮಾನ್ಯವಾಗಿ ಕಾಡ್ತಕ್ಕಂತ ಒಂದು ಸಮಸ್ಯೆ ಇದೆ. ಅದಕ್ಕೆ ಶಸ್ತ್ರಚಿಕಿತ್ಸೆನೆ ಪರಿಹಾರ. ಮತ್ತೆ ಇದು ಅಲ್ಲದೇನೆ, ಈಗ ಇತ್ತೀಚೆಗೆ ನೀವೆಲ್ಲ ನೋಡಿರೋ ಹಾಗೆ ಈ ಕ್ಯಾರಿ ಬ್ಯಾಗ್ಗಳ ಹಾವಳಿ, ಪ್ಲಾಸ್ಟಿಕ್, ಅದನ್ನ ಉಪಯೋಗ ಆದ ನಂತರ ಎಲ್ಲಿ ಬೇಕಲ್ಲಿ ಚೆಲ್ಲಾಡೋದು, ಅದರಿಂದ ಅದು ದನಗಳ ಹೊಟ್ಟೆಯಲ್ಲಿ ಸೇರ್ತಕ್ಕಂಥದ್ದು. ಪ್ಲಾಸ್ಟಿಕ್ ಏನಿದೆ ಅಂದ್ರೆ ಇದು ಜೀರ್ಣ ಆಗಲಾರದಂತ ವಸ್ತು, ಅದನ್ನ ಇಂಗ್ಲಿಷ್ ನಲ್ಲಿ ನಾನ್ ಬಯೋಡಿಗ್ರೇಡಬಲ್ ಅಂತೀವಿ, ಅಂದ್ರೆ ಅದು ನಾಶ ಮಾಡ್ಲಿಕ್ಕೆ ಆಗಲ್ಲ. ಒಳಗಡೆ ಹೋದಾಗ ಏನ್ ಮಾಡ್ತದೆ ಅದು, ಅದರ ಪಚನ ಶಕ್ತಿಯನ್ನ ಕಮ್ಮಿ ಮಾಡ್ತದೆ. ಏನೇ ಮೇವು ಕೊಟ್ಟರು ಕೂಡ ಅಂದ್ರೆ ಅನಾನುಕೂಲಗಳು ಈ ರೀತಿಯಾಗಿ ಕಂಡು ಬರ್ತದೆ ಅದರಿಂದ ಅದಕ್ಕೂ ಶಸ್ತ್ರಚಿಕಿತ್ಸೆ ನಾವು ಮಾಡಬೇಕಾಗ್ತದೆ. ಮತ್ತೆ ಈ ಕರು ಬರದೇ ಇದ್ದಾಗ, ಈಗ ಗರ್ಭಾವಸ್ಥೆ ಮುಗ್ದು ಕರು ಬರ್ದೇನೆ ಅದು ಕರು ಒಂದು ವೇಳೆ ಅಡ್ಡ ತಿರುಗಿದ್ರೆ ಅಥವಾ ಕರು ದೊಡ್ಡ ಆಕಾರದಲ್ಲಿದ್ದಾಗ ಅದು ಹೊರಗಡೆ ಬರಲಿಲ್ಲ, ಡೆಲಿವರಿ ಆಗಲಿಲ್ಲ ಅಂದ್ರೆ ಆವಾಗ ಕೂಡ ನಾವು ಶಸ್ತ್ರಚಿಕಿತ್ಸೆ ಮಾಡೋದು ಅನಿವಾರ್ಯ ಆಗ್ತದೆ. ದಿಲೀಪ್ ಕುಮಾರ್ ಅವರು, ಈಗ ಎಮ್ಮೆಗಳಲ್ಲಿ ಈ ಅನ್ನನಾಳದಲ್ಲಿ ಮೆಕ್ಕೆತೆನೆ, ಆಲೂಗಡ್ಡೆ, ರೆಕ್ಸಿನ್ ಸೀಟ್ ಕವರು ಅಥವಾ ಲೆದರ್ ಪೀಸ್ಗಳು ಸಿಕ್ಕಿಕೊಂಡಾಗ ರೈತರಿಗೆ ಏನು ಮಾಡಬೇಕು ಅಂತ ನೀವು ಸಲಹೆ ಕೊಡ್ತೀರಿ? ಸರ್, ನಾವು ಇದಕ್ಕೆ ಸೂಕ್ತವಾದ ಸಲಹೆ ಅಂತಂದ್ರೆ ಅದನ್ನ ನುರಿತ ಪಶುವೈದ್ಯರಿಂದ ಶಸ್ತ್ರಚಿಕಿತ್ಸೆ ಮಾಡೋದು ಸೂಕ್ತ. ಪರ್ಯಾಯವಾಗಿ ಕೆಲವೊಮ್ಮೆ ಏನ್ ಮಾಡ್ತಾರೆ, ಒಂದು ಅನ್ನನಾಳದಲ್ಲಿ ಒಂದನ್ನು ಪೈಪ್ ಅನ್ನು ಹಾಕಿ ಅದನ್ನು ಹೊಟ್ಟೆಯಲ್ಲಿ ದೂಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಯಶಸ್ವಿ ಆಗ್ಬಹುದು ಅಥವಾ ಅದರಿಂದ ಹಾನಿನೂ ಆಗ್ಬಹುದು. ಕೆಲವೊಮ್ಮೆ ಏನಾಗ್ತದೆ, ಈ ಕುತ್ತಿಗೆಯಲ್ಲಿರ್ತಕ್ಕಂಥದ್ದು ಅದು ರೆಕ್ಸಿನು ಒಳಗಡೆ ಹೋಗಿ ಹೃದಯ ಹತ್ರ ಸಿಕ್ಕಾಕೊಳ್ತದೆ, ಅದು ಬಹಳ ಕಷ್ಟ ಆಗ್ತದೆ. ಮತ್ತೆ ಅದು ಕೆಲವೊಮ್ಮೆ ಅನ್ನನಾಳನ ಹರಿದು ಹೋಗಬಹುದು. ಇವೆಲ್ಲ ತೊಂದರೆ ಆಗೋದ್ರಿಂದ ನಾವು ಹೇಳೋದೇನಂದ್ರೆ, ಒಳ್ಳೆ ನುರಿತ ಪಶುವೈದ್ಯರಿಂದ ಅದನ್ನ ಸಕಾಲದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿದ್ರೆ ಅದರ ಜೀವನ ಉಳಿಸಬಹುದು. ಮುಂದೆ ಅದರಿಂದ ಬರ್ತಕ್ಕಂಥ ಉತ್ಪನ್ನವನ್ನು, ಹಾಲು ಆಗ್ಲಿ ಅಥವಾ ಕರು ರಕ್ಷಿಸಿಕೊಳ್ಬಹುದು, ಅದನ್ನು ಸಕಾಲದಲ್ಲಿ ನಿರ್ಣಯ ತಗೊಳ್ಬೇಕು. ಮತ್ತೆ ತಡ ಮಾಡಬಾರ್ದು, ಯಾಕಂದ್ರೆ ಅದೇನಾಗ್ತದೆ, ಅನ್ನನಾಳ ಸಿಕ್ಕಾಕೊಂಡು ಕೂಡಲೇ ಹೊಟ್ಟೆಯಲ್ಲಿ ಬಾವು ಬರ್ತದೆ, ಗ್ಯಾಸ್ ಎಲ್ಲ ತುಂಬಿಟ್ಟು ಅದರಿಂದ ಅದಕ್ಕೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಬಹಳ ಸಮಯ ಆಯ್ತು ಅಂದ್ರೆ ಆಮೇಲೆ ಶಸ್ತ್ರಚಿಕಿತ್ಸೆ ಮಾಡೋದು ಕೂಡ ಕಷ್ಟ ಆಗ್ತದೆ. ಈಗ ನೀವು ಹೇಳಿದ ಹಾಗೆ ಎತ್ತು ಆಕಳು ಎಮ್ಮೆಗಳಲ್ಲಿ ಈ ಚೂಪಾದ ವಸ್ತುಗಳು, ಮುಖ್ಯವಾಗಿ ಈ ಮೊಳೆ, ಸೂಜಿ, ಕಬ್ಬಿಣ ಮುಂತಾದವನ್ನೆಲ್ಲ ತಿಂದಾಗ ಯಾವ ರೀತಿ ಅವುಗಳ ಪ್ರಾಣ ಉಳಿಸಬೇಕು ಅಂತ ಹೇಳ್ತೀರಿ? ಈಗ ಅಲ್ಲಿ ಏನಾಗ್ತದೆ, ಈ ಜಾನುವಾರುಗಳು ಮೊದಲು ಅರಣ್ಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬೇಗ ಬೇಗನೆ ಆಹಾರ ಸೇವನೆ ಮಾಡಿ ರಾತ್ರಿ ಸಂದರ್ಭದಲ್ಲಿ ಅದನ್ನು ಮತ್ತೆ ಮರು ಮೆಲುಕು ಹಾಕ್ತಕ್ಕಂಥ ಪ್ರವೃತ್ತಿ ಅವಕ್ಕೆ. ಅದು ಸಾಕು ಪದ್ಧತಿ ಆದ ನಂತರ ಕೂಡ ಅದೇ ರೀತಿಯಲ್ಲಿ ಅವು ಸಾಮಾನ್ಯವಾಗಿ ಎಮ್ಮೆಗಳು ಈ ಮೇವಿದೆಯೋ ಅಥವಾ ಸೂಜಿ ಇದೆಯೋ ಅಥವಾ ಒಂದು ಬೈಂಡಿಂಗ್ ತಂತಿ ವೈರ್ ಇದೆಯೋ ಅಂತಕ್ಕಂಥದ್ದು ಅದಕ್ಕೆ ಜ್ಞಾನನೇ ಇರಲ್ಲ, ಎಲ್ಲವನ್ನು ಒಳಗಡೆ ಸೇವನೆ ಮಾಡ್ತವೆ. ಮಾಡಿದ ನಂತರ ಅದು ಒಂದು ಹೊಟ್ಟೆಯ ಭಾಗ ಇರತಕ್ಕಂಥದ್ದು ಸಣ್ಣ ಭಾಗದಲ್ಲಿ ಹೋದಾಗ ಅದು ಏನಾಗ್ತದೆ, ಅಲ್ಲಿಂದ ಅದು ಹೃದಯದ ಕಡೆ ಹೋಗ್ತದೆ. ಆಮೇಲೆ ಅದ್ರ ಜೊತೆಗೆ ಕೀವ ಕೂಡ ಆಗ್ತದೆ. ಹೀಗಾಗೋದ್ರಿಂದ ಕೆಲವೊಮ್ಮೆ ಹೃದಯದಲ್ಲಿ ಅದು ಚುಚ್ಚಿದಾಗ ಹೃದಯದ ಸುತ್ತ ಕೀವ ಜಮಾ ಆಗ್ತದೆ, ಓಹೋ ಹಂಗೆ ತೊಂದರೆ ಉಂಟಾಗಿ ಆಮೇಲೆ ಬಹಳ ದಿವಸದ ನಂತರ ಸಾವನ್ನು ಕೂಡ ಆಗ್ತವೆ. ಇದಕ್ಕೆ ನಾವು ಏನಂದ್ರೆ ಅದನ್ನ ಸೇವನೆ ಮಾಡಿರೋದಂಗೆ ನೋಡ್ಕೊಳ್ಳೋದು ಬಹಳ ಅವಶ್ಯಕ. ಒಂದ್ ವೇಳೆ ಅದು ಹೊಟ್ಟೆಯಲ್ಲಿದ್ದಾಗ ಹೊಟ್ಟೆಯ ಒಂದು ಆಪರೇಷನ್ ಮಾಡಿ ಅದರಿಂದ ನಾವು ಅದನ್ನ ಹೊರಗೆ ಹಾಕ್ಬಹುದು. ಆದ್ರೂ ಕೂಡ ಅವುಗಳ ಸೇವನೆಯನ್ನ ಕಡಿಮೆ ಮಾಡೋದು ಉಚಿತ. ನಾವು ಸ್ವಲ್ಪ ತಾಗುವ ಮುನ್ನ ಭಾಗದಲ್ಲಿ ಅಂತ ಹೇಳ್ತೀವಲ್ಲ, ಆತರ ಅದನ್ನ ತೊಂದರೆ ಬರಲಾರದ ಹಾಗೇನೆ ನೋಡ್ಕೊಳ್ಳೋದು ಉತ್ತಮ. ಈಗ ನಾವು ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಈ ಪ್ರಾಣಿಗಳೆಲ್ಲ ಆಹಾರವನ್ನು ಹುಡುಕ್ತಾ ಬರುವಾಗ ನಾವೆಲ್ಲ ಇಂತಹ ವಸ್ತುಗಳನ್ನು ಒಟ್ಟಿಗೆ ಹಾಕಿಬಿಟ್ರೆ ಅದಕ್ಕೆ ನಾವು ಒಣ ತ್ಯಾಜ್ಯ ಹಸಿ ತ್ಯಾಜ್ಯವನ್ನ ಬೇರೆ ಬೇರೆ ಇಡಬೇಕು ಅನ್ನೋದು ಕೂಡ ಆ ಕಾರಣಕ್ಕಾಗಿ. ಇವಾಗ ಈ ಮೊಳೆ ಅಥವಾ ಇಂಥ ಕಬ್ಬಿಣದ ಚೂಪಾದ ವಸ್ತುಗಳು ಅದನ್ನೆಲ್ಲ ಒಟ್ಟಿಗೆ ಹಾಕಿದ್ರೆ ಪಾಪ ಆಹಾರ ತಿಂತವೆ ಅಂತ ಹೇಳ್ಕೊಂಡು ಅದನ್ನು ನುಂಗಿ ಬಿಡ್ತವೆ. ಈ ಸಮಸ್ಯೆ ಬರುತ್ತೆ. ಇದನ್ನು ಸ್ವಲ್ಪ ರೈತರು ಕಾಳಜಿ ವಹಿಸಿದ್ರೆ ಈ ಸಮಸ್ಯೆಗಳನ್ನ ಕಡಿಮೆ ಮಾಡಬಹುದು, ಖಂಡಿತವಾಗಿ ಕಡಿಮೆ ಮಾಡಬಹುದು. ಮತ್ತೆ ಈಗ ಎತ್ತು ಮತ್ತು ಆಕಳುಗಳಲ್ಲಿ ಕಣ್ಣು ಮತ್ತು ಕೋಡಿಗೆ ಕ್ಯಾನ್ಸರ್ ರೋಗ ಬರ್ತದೆ ಅಂತ ಕೇಳಿದ್ದೇವೆ, ಬಂದಾಗ ಯಾವ ರೀತಿ ಉಪಚರಿಸಬೇಕು ಸರ್? ಎಲ್ಲವೂ ಏನಿದೆ, ರೈತರು ತಮ್ಮ ಬಾಗಿಲಲ್ಲಿ ಯಾವುದೇ ರೀತಿಯ ಚಿಕಿತ್ಸೆ ಮಾಡ್ಲಿಕ್ಕಾಗಲ್ಲ. ಹಾಗೆ ಮನುಷ್ಯರಲ್ಲಿ ಸರ್ಜನೆ ಅದೊಂದು ಆಪರೇಷನ್ ಮಾಡಬೇಕು, ಅದೇ ತರ ಈ ಪ್ರಾಣಿಗಳಲ್ಲಿ ಕೂಡ ಈ ಒಂದು ಇದರಲ್ಲಿ ಅವರು ಪಶು ಆಸ್ಪತ್ರೆಗೆ ತಂದಾಗ ಕಣ್ಣಿನ ಕ್ಯಾನ್ಸರ್ ಅನ್ನ ನಾವು ಸರಳವಾದ ಒಂದು ಶಸ್ತ್ರಚಿಕಿತ್ಸೆ ಮುಖಾಂತರ ಆ ಕ್ಯಾನ್ಸರ್ ಗಡ್ಡೆಯನ್ನು ತೆಗಿತೀವಿ. ತೆಗೆದ ನಂತರ 1% ಸಿಲ್ವರ್ ನೈಟ್ರೇಟ್ ಅಂತಕ್ಕಂತ ಒಂದು ಕೆಮಿಕಲ್ ಸಿಗುತ್ತೆ, ಅಲ್ಲಿ ನಾವು ಅದನ್ನ ಹಚ್ಚಿದಾಗ ಮುಂದೆ ಆ ಕ್ಯಾನ್ಸರ್ ಮತ್ತೆ ಬರಲ್ಲ. ಒಂದ್ ವೇಳೆ ನಿಷ್ಕಾಳಜಿ ಮಾಡಿದ್ರೆ ಏನಾಗ್ತದೆ, ಅದು ಕ್ರಮೇಣವಾಗಿ ಕ್ಯಾನ್ಸರ್ ಗಡ್ಡೆ ದೊಡ್ಡದಾಗ್ತದೆ, ಮತ್ತೆ ಅದರ ದೃಷ್ಟಿನೂ ಹೋಗ್ಬಿಡ್ತದೆ, ಆ ಕಣ್ಣಲ್ಲಿ ಹುಳಗಳು ಬೀಳೋದು, ನೊಣಗಳು ಬರೋದು, ಈ ರೀತಿ ತಾಪತ್ರಯಗಳು ಜಾಸ್ತಿ ಆಗ್ತದೆ. ಹೀಗಾಗಿ ಅದನ್ನ ಮೊದಲ ಹಂತದಲ್ಲಿನೆ ಒಂದ್ ವೇಳೆ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಯಶಸ್ವಿಯಾಗಿ ಕಣ್ಣಿನ ಕ್ಯಾನ್ಸರ್ ಅನ್ನ ತೆಗಿಬಹುದು. ಇದೇ ರೀತಿ ಕೋಡಿನ ಕ್ಯಾನ್ಸರ್, ಕೋಡಿನ ಕ್ಯಾನ್ಸರ್ ಬರ್ಲಿಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ನಮ್ ಜನರು ಅದು ಈ ಕಾರ ಹುಣ್ಣಿ ಹಬ್ಬ ಅಥವಾ ಹೋಳ ಹಬ್ಬ ಅಂತ ಏನಿದೆ, ದನಗಳ ಹಬ್ಬ ಹುಣ್ಣಿ ಮಣ್ಣೆತನ ಈ ಹಬ್ಬಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದನಗಳು ಚೆನ್ನಾಗಿ ಕಾಣಲಿ ಅನ್ನೋ ಒಂದು ದೃಷ್ಟಿಯಿಂದ ಕೊಂಬುಗಳಿಗೆ ಪೇಂಟ್ ಹಚ್ತಾರೆ. ಪೇಂಟ್ ಅಲ್ಲಿ ಈ ಕ್ಯಾನ್ಸರ್ ತಯಾರಾಗ್ತಕ್ಕಂತ ಒಂದು ಅಂಶ ಇರ್ತದೆ, ರಾಸಾಯನಿಕ ವಸ್ತು. ಅದು ಏನ್ ಮಾಡ್ತದೆ, ಅದು ಚುಚ್ಚು ಚುಚ್ಚಿ ಒಂದು ಪೇಂಟಿನ ದುಷ್ಪರಿಣಾಮದಿಂದಾಗಿ ಈ ಕೊಂಬಿನ ಬುಡದಲ್ಲಿ ಕ್ಯಾನ್ಸರ್ ಆಗ್ತದೆ. ಕ್ಯಾನ್ಸರ್ ಆದಾಗ ನಿಮ್ಗೆ ಏನ್ ಲಕ್ಷಣ ಕಂಡು ಬರ್ತದೆ ಅಂತಂದ್ರೆ ಕೊಂಬು ಸಾಮಾನ್ಯವಾಗಿ ದನಗಳಲ್ಲಿ ಇದು ಬೆಂಡ್ ಆಗುದಿಲ್ಲ, ಬಾಗುವುದಿಲ್ಲ. ಹೌದು. ಆದ್ರೆ ಕ್ಯಾನ್ಸರ್ ಆದಾಗ ಕೊಂಬು ಬಾಗ್ತದೆ ಒಂದು. ಆಮೇಲೆ ದನ ಗೋಡೆಗೆ ತಲೆ ಮತ್ತೆ ಮೂಗಿನ ಮತ್ತೆ ಮೂಗಿನ ಮುಖಾಂತರ ರಕ್ತ ಸೋರ್ತದೆ. ಮತ್ತೆ ಈ ಕೊಂಬಿನ ಬುಡದಲ್ಲಿ ಈ ಕಾಲಿಫ್ಲವರ್ ಅಂದ್ರೆ ಈ ಗೋಬಿಗೆಡ್ಡೆ ಏನು ಹೂಗು ಗೆಡ್ಡೆ ಇದೆಲ್ಲ ಅದೇ ಆಕಾರದಲ್ಲಿ ದುರ್ಮಾಂಸ ಬೆಳೀತದೆ. ಅದನ್ನ ನೋಡಿದಾಗ ಇದು ಕ್ಯಾನ್ಸರ್ ಅಂತ ಖಚಿತವಾಗಿ ಹೇಳಬಹುದು. ಇದನ್ನ ಬುಡದಿಂದನೇ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಗುಣಪಡಿಸಬಹುದು ಸರ್. ತೆಗೆಸಬಹುದು. ಅದೃಷ್ಟವಶಾತ್ ಏನಿದೆ ಅಂದ್ರೆ ಕೊಂಬಿನ ಕ್ಯಾನ್ಸರ್ ಶ್ವಾಸಕೋಶಕ್ಕೆ ಹೋಗಲ್ಲ, ಬೇರೆ ಕ್ಯಾನ್ಸರ್ಗಳು ಶ್ವಾಸಕೋಶಕ್ಕೆ ಹೋಗಿ ಹಾನಿ ಮಾಡ್ತವೆ. ಇದು ನಮಗೆ ಒಂದು ಅದೃಷ್ಟ ಅಂತ ಹೇಳಬಹುದು. ಕೊಂಬಿನ ಕ್ಯಾನ್ಸರ್ ಕೊಂಬಿನ ಬುಡದಲ್ಲಿ ಮಾತ್ರ ಇರ್ತದೆ, ಅದರಿಂದ ಅಲ್ಲಿ ರಕ್ತ ಸೋರುವುದು ಅಷ್ಟೇ ಆಗ್ತಾ ಇರ್ತದೆ. ಹಾಗಾಗಿ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ದೇಹದ ಬೇರೆ ಭಾಗಗಳಿಗೆ ಇದು ಹರಡೋದಿಲ್ಲ. ಹಾಗಾಗಿ ಅದನ್ನ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮುಖಾಂತರ ನಾವು ಅದನ್ನು ಸರಿಪಡಿಸಬಹುದಾಗಿದೆ. ಡಾಕ್ಟರ್ ದಿಲೀಪ್ ಕುಮಾರ್ ಅವರೇ, ಈಗ ನಾವು ಮನುಷ್ಯರಲ್ಲಿ ಸಿಸೇರಿಯನ್ ಆಪರೇಷನ್ ಮಾಡುವುದನ್ನ ಕೇಳಿದ್ದೇವೆ. ಈ ಎಮ್ಮೆ ಆಕಳು ಈಯುವಾಗ ಅಂದ್ರೆ ಡೆಲಿವರಿ ಆಗುವಾಗ ಆ ಕರು ಹೊರಗೆ ಬಾರದೇ ಇದ್ದಾಗ ಸಿಸೇರಿಯನ್ ಚಿಕಿತ್ಸೆ ಮಾಡ್ತಾರಾ ಹೇಗೆ ಅಂತ? ಹೌದು ಸರ್, ಮಾಡಬಹುದು, ಇರ್ಲಿನೂ ಮಾಡಬಹುದು. ಇದು ಈ ಸಮಸ್ಯೆ ಈಗ ಜಾಸ್ತಿ ಯಾಕೆ ಕಾಡ್ತಾ ಇದೆ ಅಂದ್ರೆ, ಈಗ ನಮಗೆ ಕೃತಕ ಗರ್ಭಧಾರಣೆ ಮಾಡ್ತೀವಿ. ಕೃತಕ ಗರ್ಭಧಾರಣೆ ಮಾಡಿದಾಗ ನಮ್ಮ ಈ ದೇಶಿ ತಳಿಗಳು ಇರ್ತವೆ, ಅವು ಸ್ವಲ್ಪ ಸಣ್ಣ ಆಕಾರದಲ್ಲಿರ್ತವೆ. ವಿದೇಶಿ ತಳಿಗಳು ದೊಡ್ಡ ಆಕಾರದಲ್ಲಿರ್ತವೆ. ಸೊ ಇದನ್ನ ನಾವು ಕೃತಕ ಗರ್ಭಧಾರಣೆ ಮಾಡಿದಾಗ ಮುಂದೆ ಹುಟ್ಟತಕ್ಕಂತ ಕರು ಏನಿದೆ ಅದು ಗರ್ಭಕೋಶದಿಂದ ದೊಡ್ಡದಾಗಿ ಬೆಳೀತದೆ, ಮತ್ತೆ ಗರ್ಭಕೋಶದಿಂದ ಈಚೆ ಬರಲಿಕ್ಕೆ ಗರ್ಭದ್ವಾರನೂ ಚಿಕ್ಕದಿರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಅದಕ್ಕೆ ನೈಸರ್ಗಿಕವಾಗಿ ಡೆಲಿವರಿ ಆಗೋದಿಲ್ಲ. ಹಾಗಾದಾಗ ಒಂದು ಸರ್ಜರಿಯನ್ನು ಮಾಡತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಸರ್ಜರಿಯನ್ನು ಸಕಾಲದಲ್ಲಿ ಮಾಡಿಸಬೇಕು, ಯಾಕಂದ್ರೆ ಅದರಲ್ಲಿ ಇದೆ 24 ಗಂಟೆ 48 ಗಂಟೆ 72 ಗಂಟೆಗಳ ಲೆಕ್ಕ ಹಾಕಿ ನೋಡಿದಾಗ ಯಶಸ್ವಿ 24 ಗಂಟೆ ಒಳಗೆ ಸರ್ಜರಿಯನ್ನು ಮಾಡಿದ್ರೆ ಬಹಳ ಜಾಸ್ತಿ. ಕ್ರಮೇಣವಾಗಿ ಏನಾಗ್ತದೆ, ಕರು ಕೂಡ ಒಳಗಡೆ ಸತ್ತು ಹೋಗ್ತದೆ ಉಸಿರಾಟದಿಂದ ತೊಂದರೆಯಾಗಿ, ನಂತರ ತಾಯಿಗೂ ಕೂಡ ಅದರಿಂದ ತೊಂದರೆ ಆಗ್ತದೆ. ಈ ಒಂದು ಕಾರಣದಿಂದ ಸಿಜರಿನ ಹೆರಿಗೆ ಮಾಡಿಸ್ತಕ್ಕಂಥ ನಿರ್ಣಯನ ಸಕಾಲದಲ್ಲಿ ಮತ್ತು ಬಹುಬೇಗನೆ ನಿರ್ಣಯ ಕೈಗೊಳ್ಬೇಕು. ಕೆಲವೊಮ್ಮೆ ಏನಾಗ್ತದೆ, ರೈತರು ಬಂದವರು ಅಲ್ಲಿ ಹಳ್ಳಿಯಲ್ಲಿ ಪ್ರಯತ್ನ ಮಾಡ್ತಾರೆ, ಮಾಡಿ ಒಂದೆರಡು ದಿವಸ ಮೂರು ದಿವಸ ಆಗಿ ಚಿಕಿತ್ಸೆ ಮಾಡಿ ಹೊರಗಡೆ ಕಾಲ್ ಕಂಡ್ರೆ ಒಂದು ಕಾಲ್ ಕೊಯ್ಯೋದು ಆ ತರ ಮಾಡ್ತಾರೆ, ಅದು ಯಶಸ್ವಿ ಆಗಲ್ಲ. ಅದರಿಂದ ಏನಾಗ್ತದೆ, ಗರ್ಭಕೋಶದಲ್ಲಿ ರೋಗ ತುಂಬಿಕೊಂಡು ಆಸ್ಪತ್ರೆಗೆ ಬಂದಾಗ ಅದಕ್ಕೆ ರೋಗದ ಇನ್ನೂ ತೊಂದರೆಯನ್ನು ಜಾಸ್ತಿ ಆಗ್ಬಿಡ್ತದೆ. ಈ ರೀತಿ ಮಾಡೋದಕ್ಕಿಂತ ಅದನ್ನ ಒಳ್ಳೆ ಆಸ್ಪತ್ರೆ ತಗೊಂಡೋಗಿ ಮಾಡಿಸಿದ್ರೆ ಕರುನ ಉಳಿಸಬಹುದು, ತಾಯಿ ಉಳಿಸಬಹುದು. ಮುಂದೆ ಬರ್ತಕ್ಕಂಥ ಹಾಲು 300 ದಿವಸಗಳವರೆಗೆ ಏನು ಹಾಲು ಕೊಡ್ತದೆ ಆ ಹಾಲಿನ ಒಂದು ಉತ್ಪಾದನೆ ಕೂಡ ಮಾಡ್ಕೋಬಹುದು. ಈ ರೀತಿ ಪಶು ಸಂಪತ್ತನ್ನು ನಾವು ಕಾಪಾಡಬಹುದು, ಮತ್ತೆ ರೈತರಿಗೆ ಆಗ್ತಕ್ಕಂಥ ನಷ್ಟವನ್ನು ಕೂಡ ನಾವು ತಡೆಗಟ್ಟಬಹುದು. ಇದರಲ್ಲಿ ರೈತರ ಪಾತ್ರ ಬಹಳ ಮುಖ್ಯ. ಅಲ್ಲಿ ಇಲ್ಲಿ ಕಿವಿ ಹೊಡೆದೆ ನೇರವಾಗಿ ಪಶು ಆಸ್ಪತ್ರೆ ತರತಕ್ಕಂಥದ್ದು ಮಾಡಬೇಕು. ಅಂದ್ರೆ ನೀವು ಹೇಳೋದು ಪಶು ಸಂಗೋಪನೆಯಲ್ಲಿ ಕೂಡ ಸಿಸೇರಿಯನ್ ಚಿಕಿತ್ಸೆ ಬಹಳಷ್ಟು ಅಗತ್ಯ ಮತ್ತು ಅವಶ್ಯಕವಾಗಿದೆ. ಇತ್ತೀಚಿನ ಕಾಲದಲ್ಲಿ ಬೇಕೇ ಬೇಕಾಗಿದೆ, ಆಮೇಲೆ ಸಕಾಲದಲ್ಲಿ ಮಾಡಬಹುದು. ಈಗ ನಮ್ಮ ರೈತರು ಇನ್ನೊಂದು ಸಮಸ್ಯೆನ ಎದುರಿಸ್ತಾರೆ, ಯಾಕಂತ ಹೇಳಿದ್ರೆ ಈ ದನ ಎಮ್ಮೆಗಳಲ್ಲಿ ಕಾಲು ಮುರಿದಾಗ ಬಹಳಷ್ಟು ತೊಂದರೆ ಆಗ್ತದೆ. ಆ ಕಾಲು ಮುರಿದಾಗ ಅದನ್ನು ಜೋಡಣೆ ಮಾಡಲು ಸಾಧ್ಯನಾ ಶಸ್ತ್ರಚಿಕಿತ್ಸೆ ಮೂಲಕ? ಈಗ ಇದು ಒಂದು ಬಹಳ ಪ್ರಬಲವಾಗಿ ಕಾಡ್ತಕ್ಕಂತ ಸಮಸ್ಯೆ. ಹೌದು. ಏನಂತಂದ್ರೆ ಮುಂದಿನ ಕಾಲು ಮುರಿದಾಗ ಸ್ವಲ್ಪ ಬೇಗ ಕೂತ್ಕೊಳ್ತದೆ, ಹಿಂದಿನ ಕಾಲದಲ್ಲಿ ಮೂಳೆ ಮುರಿತ ಆದಾಗ ಹಿಂದಿನ ಕಾಲಿರ್ತಕ್ಕಂಥ ಮೂಳೆ ಸ್ವಲ್ಪ ಅಂಕುಡಂಕಾಗಿರ್ತದೆ, ಅದು ನೇರವಾಗಿರಲ್ಲ. ಅದರಲ್ಲಿ ಯಾವುದೇ ರೀತಿಯ ಪಟ್ಟಿಗಳಾಗಲಿ ಅಥವಾ ಏನೇ ಅದಕ್ಕೆ ಚಿಕಿತ್ಸೆ ಮಾಡಿದ್ರೆ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಬಹಳ ತೊಂದರೆಗಳನ್ನು ಅನುಭವಿಸ್ತಾ ಇದ್ವಿ ಮುಂಚೆ ನಾವು. ನಂತರ ನಾವು ಒಂದು ಡೆಲ್ಲಿಯಲ್ಲಿ ಇರತಕ್ಕಂಥ ಒಂದು ಪ್ರೈವೇಟ್ ಕಂಪನಿ ಜೊತೆಗೆ ಒಡಂಬಡಿ ಮಾಡಿಕೊಂಡ್ವಿ. ಅವ್ರಿಗೇನಂದ್ರೆ ಅವರು ಮನುಷ್ಯರಿಗೆ ಈ ಎಲ್ಲ ಟ್ರೀಟ್ಮೆಂಟ್ ರಾಡ್ಸ್ ಎಲ್ಲ ಮಾಡ್ತಾ ಇದ್ರು, ಅವರು ಪ್ರಾಣಿಗಳಿಗೂ ಕೂಡ ನಾವು ಒಂದು ಸೇವೆ ಕೊಡಬೇಕು ಅಂತ ದೃಷ್ಟಿಯಲ್ಲಿ ಬಹಳ ಕಮ್ಮಿ ಖರ್ಚಿನಲ್ಲಿ ಅಂದ್ರೆ ಉತ್ಪಾದನಾ ಖರ್ಚಿನಲ್ಲಿ ಮನುಷ್ಯರಲ್ಲಿ ಆದ್ರೆ 1 ಲಕ್ಷ 1.5 ಲಕ್ಷ ಆಗ್ತದೆ, ಅದನ್ನು ಬರೀ 2,000-3,000 ಜಾನುವಾರುಗಳಿಗಂತಾನೆ ಪಾಪ ಅಂತ ಒಂದು ಕಡಿಮೆ ಖರ್ಚಿನಲ್ಲಿ ಅವರು ಒಂದು ಇದನ್ನ ಮಾಡ್ತಕ್ಕಂಥದ್ದು ಅವರು ಮಾಡಿದ್ದಾರೆ. ಅದನ್ನು ನಾವು ತಂದು ಯಶಸ್ವಿಯಾಗಿ ಬೀದರ್ನಲ್ಲಿ ಈ ದನಗಳಿಗೆ ನಾವು ಪೂರ್ತಿ ಎಚ್ಚರ ತಪ್ಪಿಸಿ ಕಾಲಲ್ಲಿ ಈ ರಾಡ್ ಹಾಕಿಬಿಟ್ಟು ಮೂಳೆ ಮುರಿತವನ್ನ ನಾವು ಸರಿಪಡಿಸಿದ್ವಿ. ಮತ್ತು ಬಹಳಷ್ಟು ರೈತರಲ್ಲಿ ಈಗ ನಾವು ಬೀದರ್ ಸುತ್ತಮುತ್ತ ನೋಡಿದಾಗ ಕನಿಷ್ಠ ನಾನು ಈಗ ಮಾಡ್ತಾ ಇರೋ 15 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ, ಒಂದು 50-60 ದನಗಳು ಅವುಗಳ ಕಾಲಲ್ಲಿ ರಾಡ್ ಇದೆ, ಮತ್ತೆ ಮುಂದೆ ಕರುಗಳನ್ನು ಕೊಟ್ಟಿದ್ದಾವೆ, ಹಾಲ್ ಕೊಡು 2 ಸಾರಿ, ಏನು ಸಮಸ್ಯೆ ಇಲ್ಲ, ಏನು ತೊಂದ್ರೆ ಇಲ್ಲ. ಮತ್ತೆ ಗೊತ್ತೂ ಆಗುದಿಲ್ಲ, ನಾವೀಗ 10 ವರ್ಷದಿಂದ ಮಾಡಿರೋ ಆಕಳು ನಮ್ಮ ಎದುರು ತಂದು ನಿಲ್ಸಿದ್ರೆ ನಾವು ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿದ್ವಿ ಅಂತ ಕಂಡಿಡ್ಲಿಕ್ಕೂ ಆಗಲ್ಲ. ಅಷ್ಟು ಎಲ್ಲ ಗುಣ ಆಗಿರುತ್ತೆ. ಮನುಷ್ಯರಿಗೆ ಈಗ ರಾಡ್ ಹಾಕುದು ಅಂತ ಹೇಳ್ತೇವೆ, ಅದು ಮನುಷ್ಯರಲ್ಲಿ ಬಹಳ ದುಬಾರಿ. ಈಗ ಅದೇ ನಾವು ಮಾಡ್ತಕ್ಕಂಥ ಅದೇ ಶಸ್ತ್ರಚಿಕಿತ್ಸೆ ಮನುಷ್ಯರಲ್ಲಿ 1-1.5 ಲಕ್ಷ ಚಾರ್ಜ್ ಮಾಡ್ತಾರೆ, ನಾವು ಬರೀ 5-6 ಸಾವಿರದಲ್ಲಿ ಪೂರ್ತಿ ಚಿಕಿತ್ಸೆನೆ ಇಂತ ದೊಡ್ಡ ಜನರಿಗೆ. ಒಂದು ಡೆಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ಕಂಪನಿ ಅವರ ಒಂದು ಸೇವೆಯಿಂದ ಹಾಗಾಗಿ ಇದು ಸಾಧ್ಯ ಆಗಿದೆ. ಅಂದ್ರೆ ರೈತರು ಇದನ್ನು ಗಮನಿಸಬೇಕು ಅಂತ. ಈಗ ಒಂದು ಕಾಲು ಮುರಿದಾಗ ನಾಟಿ ಔಷಧಿ ಅಥವಾ ಪದ್ಧತಿಯನ್ನು ಅನುಸರಿಸೋಕೆ ಇದು ಒಳ್ಳೇದು ಅಂತ ಅಲ್ವಾ? ಯಾಕಂದ್ರೆ ಕಾಲು ಮುರಿದ ಹಿಂದಿನ ಕಾಲು ಒಂದೇ ಮುರಿದ್ರೆ ಒಂದೆರಡು ದಿವಸ ಅಷ್ಟೇ ನಿಲ್ತದೆ ದನ, ನಂತರ ನೆಲ ಹಿಡಿದ್ಮೇಲೆ ದೊಡ್ಡದನ ನೆಲ ಹಿಡಿದ್ಮೇಲೆ ಎದ್ದೇಳೋದಲ್ಲ. ಹೌದು, ಅದು ನೆಲ ಹಿಡುವ ಮುಂಚೆನೆ ಈ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಈಗ ನೀವು ನೋಡ್ಬೋದು ಒಂದು ಆಕಳು ಚೆನ್ನಾಗಿರೋದು 70,000-80,000 ಬೆಲೆ ಇದೆ. ಅದು ಪೂರ್ತಿ ಪ್ರಾಣನೇ ಕಳ್ಕೊಂಡು 80,000 ಒಂದು ನುಕ್ಸಾನ್ ಅಂದ್ರೆ ಲಾಸ್ ಏನಿದೆ ಈ ರೈತರಿಗೆ ಆಗ್ತದೆ, ಅದನ್ನು ನಾವು ತಡೆಗಟ್ಟಬಹುದು. ಸಕಾಲದಲ್ಲಿ ಒಂದು 5,000 ರೂಪಾಯಿಗೆ ನಾವು ಚಿಕಿತ್ಸೆ ಮಾಡಿದ್ರೆ ಅದು ಏನಂತ ದೊಡ್ಡ ಖರ್ಚುನೂ ಅಲ್ಲ, ಮತ್ತೆ ಅವ್ರ ಪಶು ಸಂಪತ್ತನ್ನು ಕಾಪಾಡದಂಗೆ ಆಗ್ತದೆ. ಒಳ್ಳೊಳ್ಳೆ ಜಾನುವಾರು ಇರ್ತದೆ, ಅದು ಒಂದ್ಸಾರಿ ಬಿದ್ರೆ ಅದ್ರ ಜೀವನನೇ ಮುಗಿದಂಗೆ. ಎಷ್ಟೋ ಇಳುವರಿ ಕೊಡ್ತಕ್ಕಂಥ ಕೆಲವೊಮ್ಮೆ 10-15 ಲೀಟರ್ ಹಾಲು ಕೊಡ್ತಕ್ಕಂಥ ಎಮ್ಮೆಗಳು ಇರ್ತವೆ, ಅವು ಕಾಲು ಮುರಿದ್ರೆ ಅದ್ರ ಜೀವನನೇ ಮುಗಿದಂಗೆ. ಅದನ್ನು ನಾವು ತಡೆಗಟ್ಟಬಹುದು. ಮತ್ತೆ ಇಲ್ಲಿವರೆಗೆ ರೈತರಲ್ಲಿ ಅಥವಾ ನಾವು ಮುಂಚೆ ಬಂದಾಗೂ ಕಲ್ಪನೆ ಏನಂದ್ರೆ ಕಾಲು ಮುರಿದ್ರೆ ದನ ನೆಟ್ಟಗ ಆಗಲ್ಲ ಅಂತ ಅನ್ನಿತ್ತು. ಈಗ ಚಿಕಿತ್ಸೆ ಇದೆ. ಮತ್ತೆ ಏನಂತಂದ್ರೆ ಈಗ ನಮ್ಮ ಮಹಾವಿದ್ಯಾಲಯದಲ್ಲಿ ಧನ್ವಂತರಿ ಸೇವೆನೂ ಇದೆ. ಏನಂದ್ರೆ ಈಗ ನಿಮ್ಮ ಹೊಲದಲ್ಲಿ ಒಂದು ವೇಳೆ ದನ ಕಾಲು ಮುರ್ಕೊಂಡು ಬಿದ್ರೆ ಅಲ್ಲಿ ಜನರ ಒಂದು ಸಹಾಯ ಇಲ್ಲ ಅಂದ್ರೆ ನಮ್ಮ ಧನ್ವಂತರಿನ ನೀವು ಫೋನ್ ಮಾಡಿದ್ರೆ ಅಲ್ಲಿಗೆ ಬರ್ತಾರೆ, ಬಂದು ಅದು ತಾನೇ ಲಿಫ್ಟ್ ಮಾಡ್ತಕ್ಕಂಥ. ಎಲ್ಲ ಕಡೆಯಲ್ಲಿ ವ್ಯವಸ್ಥೆ ಇದೆ ಅಲ್ಲ, ನಮ್ಮ ಮಹಾವಿದ್ಯಾಲಯದಲ್ಲಿ ಮಾತ್ರ ಇದೆ. ಮತ್ತೆ ಸರ್ಕಾರದಲ್ಲಿ ಮಾಡ್ತಕ್ಕಂಥ ವಿಚಾರ ಇದೆ, ಸದ್ಯದಲ್ಲಿ ನಮ್ಮಲ್ಲಿ ಲಭ್ಯ ಇದೆ. ಅದು ಅದರದ್ದು ವಿಶೇಷತೆ ಏನಂದ್ರೆ ನಿಮಗೆ ಜನಗಳು ಭಾರದ ಒಂದು ಎತ್ತಾಗಲಿ ಆಕಳು ಒಂದು 400 ಕೆಜಿ ಇರ್ತದೆ, ಅದನ್ನ ಎತ್ತಲಿಕ್ಕೆ ಕಷ್ಟ ಆಗ್ತದಲ್ಲ, ಅದು ಆಟೋ ಲಿಫ್ಟರ್ ಅದರಲ್ಲಿ ಪ್ರಾವಿಷನ್ ಇದೆ, ಅದನ್ನ ತಂದು ಹಾಕೊಂಡು ನಮ್ಮ ಮಹಾವಿದ್ಯಾಲಯಕ್ಕೆ ತಗೊಂಡು ಬಂದ್ರೆ ನಾವು ಅಲ್ಲಿ ಚಿಕಿತ್ಸೆಯನ್ನು ಮಾಡ್ತೀವಿ ಮುಂದೆ. ಸರ್, ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸ್ತಾ ಇರೋದು ಆಕಳು ಕರು ಮತ್ತೆ ಎಮ್ಮೆ ಕರುಗಳಲ್ಲಿ ಈ ಹರ್ನಿ ಅಂತ ಆಗ್ತದಲ್ಲ, ಅದಕ್ಕೆ ಏನು ಪರಿಹಾರ? ಹರ್ನಿ ಅಂದ್ರೆ ಈಗ ಹೊಕ್ಕಳ ಹತ್ರ ಏನಾಗ್ತದೆ, ಎರಡು ಭಾಗದ ಈ ಮಾಂಸಗಳು ಸರಿಯಾಗಿ ಜೋಡಣೆ ಆಗಿರಲ್ಲ. ಹೌದು, ಅವು ಬೇರೆ ಬೇರೆ ಭಾಗದಿಂದ ಬಂದು ನಡುವೆ ಜೋಡಣೆ ಆಗ್ಬೇಕು. ಅದರಲ್ಲಿ ಜೋಡಣೆ ಆಗದೆ ನಡುವೆ ಸ್ವಲ್ಪ ಭಾಗ ಉಳಿದ್ಬಿಟ್ಟಿರ್ತದೆ ಗ್ಯಾಪ್ ಆಗಿ, ಆ ಭಾಗ ಉಳಿದಿರ್ತಕ್ಕಂಥ ಭಾಗದ ಮುಖಾಂತರ ಈ ಕರಳುಗಳು ಹೊರಗಡೆ ಬರ್ತವೆ. ಹೊರಗಡೆ ಬಂದು ಮೇಲೆ ಚರ್ಮ ಅಷ್ಟೇ ಅದ್ರ ಮೇಲೆ ಆವರಿಸ್ಕೊಂಡಿರ್ತದೆ. ಅವಾಗ ಏನಾಗ್ತದೆ, ಅದು ಒಂದು ವೇಳೆ ಮುಳ್ಳು ನೆಟ್ಟರೆ ಅಥವಾ ಏನಾದರೂ ಚೂಪಾದ ಒಂದು ವಸ್ತು ಅದಕ್ಕೆ ನಟ್ಬಿಟ್ರೆ ಅದು ಕಳಿಗೆ ನೇರವಾಗಿ ಹಾನಿ ಆಗ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಕರುಗಳಿಗೆ ನಾವು ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಇದೆ, ಅದನ್ನು ಮಾಡಿ ಯಶಸ್ವಿಯಾಗಿ ಅದು ಕಳನ್ನು ಮತ್ತೆ ಅದಕ್ಕೆ ಹಾಕಿ ಅದನ್ನು ಚಿಕಿತ್ಸೆ ಹೊಲಿಗೆ ಮಾಡಿ ಅದನ್ನು ಚೆನ್ನಾಗಿ ಮಾಡಬಹುದು. ಆ ಒಂದು ಪರ್ಯಾಯನೂ ಇದೆ. ಈಗ ಈ ಎತ್ತುವೆ ಮತ್ತು ಎಮ್ಮೆಗಳಲ್ಲಿ ಬರುವಂತ ಈ ಸಿಡಿಗಾಲ್ ಅಂತ ಹೇಳ್ತೇವಲ್ಲ, ಅದಕ್ಕೆ ಏನು ಪರಿಹಾರ ಮತ್ತೆ ಹಾಗೆ ಅಂದ್ರೆ ಏನು ಇದು ಸಿಡಿಗಾಲ್ ಅಂತಕ್ಕಂಥದ್ದು? ಏನಿದೆ, ಅನುವಂಶಿಕವಾಗಿ ಬರ್ತಕ್ಕಂಥದ್ದು. ಈಗ ಆಕಳು ಎಮ್ಮೆ ಎತ್ತು ಇವೆಲ್ಲದರಲ್ಲಿ ಬರ್ತದೆ ಅನುವಂಶಿಕವಾಗಿ. ಅಂದ್ರೆ ಈಗ ಪೇರೆಂಟ್ ತಂದೆ ತಾಯಿಗಳಲ್ಲಿ ಇದ್ರೆ ಅದು ಮುಂದೆ ಮಕ್ಕಳಿಗೆ ಬರ್ತಕ್ಕಂಥದ್ದು. ಅಂದ್ರೆ ಎತ್ತು ಅಥವಾ ಆಕಳಲ್ಲಿ ಇದ್ರೆ ಮುಂದೆ ಕರುವಿಗೆ ಬರ್ತಕ್ಕಂಥದ್ದು. ಕರುವಿಗೆ ಬಂದ್ರು ಕರು ದೊಡ್ಡದಾಗ ತನಕ, ಅಂದ್ರೆ ಸುಮಾರು 150 ಕೆಜಿ ಭಾರ ಆಗ ತನಕ ಈ ಸಿಡಿಗಾಲಿನ ಲಕ್ಷಣಗಳನ್ನು ತೋರೋದಿಲ್ಲ. ಅದು ಕರುವಿದಾಗ ನಿಮ್ಗೆ ಯಾವ ಲಕ್ಷಣ ಕಂಡು ಬರೋದಿಲ್ಲ. ಒಂದೇ ಹೋರಿ ಆಯ್ತು ಅಥವಾ ಎತ್ತಿನ ಒಂದು ರೂಪ ಪಡ್ಕೊಂಡ್ತಂದ್ರೆ ಅವಾಗ ಈ ಸಿಡಿಗಾಲಿನ ಲಕ್ಷಣಗಳು ಕಾಣ್ತವೆ. ಸಾಮಾನ್ಯವಾಗಿ ಮನೆಯಲ್ಲಿ ರಾತ್ರಿ ತಂದು ಕಟ್ಟಿದ್ಮೇಲೆ ಬೆಳಿಗ್ಗೆ ಹೊಲಕ್ಕೆ ಹೋಗುವ ಏನು ಪ್ರಯತ್ನ ಮಾಡ್ತವೆ ದನಗಳು ನಡಿಲಿಕ್ಕೆ, ಅಂತ ಒಂದು ಸಂದರ್ಭದಲ್ಲಿ ಈ ಸಿಡಿಗಾಲಿನ ಈ ಲಕ್ಷಣಗಳು ಕಂಡು ಬರ್ತವೆ. ಹಿಂದಿನ ಕಾಲನ್ನ ಅದು ಮಡಿಸ್ಲಿಕ್ಕೆ ಬರಲ್ಲ, ಅಂದ್ರೆ ಹಿಂಗೆ ಬೆಂಡ್ ಆಗಲ್ಲ, ಎಳಿತಾ ಇರ್ತವೆ ನೆಲದಲ್ಲಿ, ಹಿಂಗೆ ನೇರ ಎಳೆಯೋದು ಅದಕ್ಕೆ ನಡಿಲಿಕ್ಕೆ ತೊಂದರೆ ಆಗ್ತದೆ. ಅದು ಅದರಲ್ಲಿ ಒಂದು ನರ ಅಂತ ಹೇಳ್ತೀವಿ, ಆ ನರ ಸ್ವಲ್ಪ ಸಣ್ಣ ಆಕಾರದಲ್ಲಿ ಇರೋದ್ರಿಂದ ಅದು ಸಡಿಲವಾಗಿ ಎಲುಬುಗಳ ಒಂದು ಚಲನ ಆಗ್ತಾ ಇರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಆ ಬಿಗಿ ಇರ್ತಕ್ಕಂಥ ನರಾನ ನಾವು ಕಟ್ ಮಾಡಿದ್ರೆ ಅದು ಮುಂದೆ ಮತ್ತೆ ಚೆನ್ನಾಗಿ ನಡೀತದೆ, ಒಳ್ಳೆ ಕೆಲಸನು ಮಾಡ್ತದೆ, ಏನ್ ತೊಂದರೆ ಇಲ್ಲ. ಇನ್ನೊಂದು, ನಮ್ಮ ಮಳೆಗಾಲ ಪ್ರಾರಂಭವಾದಾಗ ದೊಡ್ಡ ಸಮಸ್ಯೆ ನಮ್ಮ ರೈತರು ಎದುರಿಸುತ್ತಿರುವುದಂದ್ರೆ ಈ ಎತ್ತುಗಳಲ್ಲಿ ಹೆಗಲು ಬೇನೆ, ಅದಕ್ಕೆ ಏನು ಪರಿಹಾರ? ಈಗ ಹೆಗಲು ಬೇನೆಗೆ ಪ್ರಮುಖವಾದ ಕಾರಣಗಳಂದ್ರೆ ಮಳೆಗಾಲದಲ್ಲಿ ಈ ನೊಗ ಇರ್ತಲ್ಲ ಮಳೆ ಬಿದ್ದಾಗ ಸ್ವಲ್ಪ ಹಸಿಯಾಗಿರ್ತದೆ, ಅದನ್ನ ರೈತರು ಅದನ್ನ ಒಣಗಿಸ್ಬೇಕು. ಒಣಗಿಸ್ಬೇಕಂದ್ರೆ ಏನು, ಗೋಣಿಚೀಲ ಅಥವಾ ಯಾವ್ದಾದ್ರು ಬಟ್ಟೆಯನ್ನು ತಗೊಂಡು ಅದನ್ನ ಮೇಲಿರ್ತಕ್ಕಂಥ ನೀರನ್ನ ತೆಗಿಬೇಕು. ಒಂದ್ವೇಳೆ ನೀರಿನ ಜೊತೆಗಿರ್ತಕ್ಕಂಥ ನೊಗ ಹೆಗಲ ಮೇಲೆ ಇಟ್ಟರೆ ಅದು ಮುಂದೆ ಘರ್ಷಣೆ ಉಂಟಾಗಿ ಅದರಿಂದ ಹೆಗಲು ಬಾವು ಬರ್ತದೆ ಒಂದು. ಆಮೇಲೆ ಆ ನೊಗ ಅದರಲ್ಲಿ ಏನಾದರೂ ಚೂಪಾದ ಒಂದು ಮೇಲ್ಮೈ ಇದ್ರೆ ಅದರಿಂದ ಕೂಡ ನಟ್ಟಿ ಹೆಗಲ ಮೇಲೆ ಬರ್ತಕ್ಕಂಥದ್ದು ಇದು. ಅಲ್ಲೇನೆ ಈ ಎರಡು ಎತ್ತುಗಳ ಜೋಡಿ ಏರುಪೇರಿದ್ದಾಗ, ಒಂದು ಎತ್ತರದಲ್ಲಿದ್ದು ಇನ್ನೊಂದು ಕೆಳಗಿದ್ದಾಗ, ಕೆಳಗೆ ಇರ್ತಕ್ಕಂಥ ಸಣ್ಣ ಇರ್ತಕ್ಕಂಥ ಎತ್ತಿನ ಮೇಲೆ ಭಾರ ಜಾಸ್ತಿ ಅಂತ ಸಂದರ್ಭದಲ್ಲಿ ನಾವು ಜೋಡಿಯನ್ನೇ ಬದಲಾಯಿಸಬೇಕಾಗ್ತದೆ. ಮತ್ತೆ ಈ ಮಳೆಯಲ್ಲಿ ಆಗ್ತಕ್ಕಂಥದ್ದನ್ನ ನವ ಒಣಸ್ತಕ್ಕಂಥದ್ದು ಮಾಡಿದ್ರೆ ಆ ಪದ್ಧತಿಯಿಂದ ಇದನ್ನು ತಡೆಗಟ್ಟಬಹುದು. ಇನ್ನು ಕೆಲವೊಮ್ಮೆ ಏನಾಗ್ತದೆ, ಒಂದು ಎತ್ತು ಮುಂದೆ ಇಳಿಯೋದು, ಇನ್ನೊಂದು ಹಿಂದೆ ಬೀಳೋದು. ಹಿಂದಿಂದ ಏನು ಹಿಂದೆ ಬೀಳ್ತಾ ಇರ್ತದೆ ಆ ಎತ್ತು, ಅದ್ರ ಮೇಲೆ ಭಾರ ಜಾಸ್ತಿ ಬೀಳ್ತದೆ. ಹಂಗಾಗಿ ಅದಕ್ಕೆ ಕೂಡ ಈ ಹೆಗಲುಬೇನೆ ಬರ್ತದೆ. ಈಗ ಈ ಹೆಗಲುಬೇನೆಗೆ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ಅದು ಮೊದಲನಾಗಿ ಎತ್ತು ಉಳುಮೆ ಮಾಡ್ತದೆ ಹೇಗೆ ಅಂತ? ಅದು ಉಳುಮೆ ಮಾಡ್ತದೆ, ನಾವು ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ ನಂತರ ಜೋಡಿ ಬದಲಾಯಿಸಿ ಹೇಳ್ತೀವಿ. ಯಾಕಂದ್ರೆ ಅದು ಮತ್ತೆ ಅದೇ ಸಮಸ್ಯೆ ಇದ್ರೆ, ಭಾರ ಒಂದ್ ಮೇಲೆ ಬೀಳ್ತಾ ಇದ್ರೆ ತೊಂದರೆ ಆಗ್ತದೆ, ಜೋಡಿ ಬದಲಾಯಿಸಿದ್ರೆ ಏನು ತೊಂದರೆ ಆಗಲ್ಲ. ಆದ್ರೆ ಸಮಾಂತರ ಕೆಲಸ ಮಾಡ್ತಕ್ಕಂತ ಎತ್ತಿನ ಜೋಡಿ ಅದನ್ನು ಬಳಕೆ ಮಾಡಿದ್ರೆ ಜೋಡಿ ಏರುಪೇರಿದ್ದಾಗ ಮತ್ತೆ ಅದೇ ಸಮಸ್ಯೆನ ಅದಕ್ಕೆ ಕಾಡ್ತದೆ. ಸರ್, ಇನ್ನೊಂದು ನೀವು ಹೇಳಿದ್ರೆ ಈ ಕೋಡಿನ ಕ್ಯಾನ್ಸರ್ ನ ಬಗ್ಗೆ, ಈಗ ಎತ್ತುಗಳಿಗೆ ಕೋಡು ಇದ್ರೆ ಬಹಳ ಚಂದ, ಈಗ ಕೋಡಿಗೆ ಕ್ಯಾನ್ಸರ್ ಬಂದಿದೆ ಎಂದು ಅದನ್ನು ಪೂರ್ಣ ತೆಗೆದು ಹಾಕಿದ್ರೆ ಉಳುಮೆ ಮಾಡಲಿಕ್ಕೆ ಆಗ್ತದೆ ಹೇಗೆ? ಉಳುಮೆಗೇನು ತೊಂದರೆ ಇಲ್ಲ. ಈಗ ಏನಂದ್ರೆ ಅವರಿಗೆ ನೋಡ್ಲಿಕ್ಕೆ ಸ್ವಲ್ಪ ಅಂದ ಕಮ್ಮಿ ಆಗುತ್ತೆ, ಅದು ಬಿಟ್ರೆ ಅದರಲ್ಲಿ ಕೆಲಸ ಮಾಡುವ ಕ್ಷಮತೆಯನ್ನು ಕಮ್ಮಿ ಆಗಲ್ಲ, ಅದು ಚೆನ್ನಾಗಿ ಕೆಲಸ ಮಾಡ್ತದೆ. ಉಳುಮೆ ಆಗ್ಲಿ ಬೇರೆ ಯಾವುದೇ ತೊಂದರೆ ಆಗಲ್ಲ. ಜಾನುವಾರುಗಳಿಗೆ ಯಾವುದೇ ಕಾಯಿಲೆ ಬಂದಾಗ ಶಸ್ತ್ರಕ್ರಿಯೆ ಕೂಡ ಮಾಡ್ತಾರೆ, ಮಾಡಿದಾಗ ಈ ಹಾಲಿನ ಉತ್ಪನ್ನ ಏನಾದರೂ ಕಡಿಮೆ ಆಗುವ ಸೂಚನೆ ಬರ್ತದೆ? ಈಗ ಕೆಲವೊಂದು ಶಸ್ತ್ರಚಿಕಿತ್ಸೆ ಮಾಡಿದಾಗ ಶಸ್ತ್ರಚಿಕಿತ್ಸೆಯಿಂದ ಮೊದಲನೇ ಒಂದು ವಾರದಲ್ಲಿ ಸ್ವಲ್ಪ ಹಾಲಿನ ಇಳುವರಿ ಕಡಿಮೆ ಆಗ್ತದೆ, ಆದ್ರೆ ನಂತರ ಮತ್ತೆ ಒಂದು ವಾರದ ನಂತರ ಅದರ ಇಳುವರಿ ಎಷ್ಟಿತ್ತು ಅಷ್ಟು ಬರ್ತದೆ. ಈಗ ಕೆಲವೊಮ್ಮೆ ಅದಕ್ಕೆ ಜೀವಕ್ಕೆ ಅಪಾಯ ಇದ್ದಾಗ ಒಂದು ವಾರದ ಇಳುವರಿ ಮತ್ತೆ ಜೀವಕ್ಕೆ ನಾವು ಲೆಕ್ಕ ಹಾಕಿ ನೋಡಿದಾಗ ಶಸ್ತ್ರಚಿಕಿತ್ಸೆ ಮಾಡತಕ್ಕಂಥ ಅನಿವಾರ್ಯ ಮತ್ತು ಅದು ಸಮಂಜಸ ಅಂತ ಅನಿಸುತ್ತೆ. ತುಂಬಾ ಒಳ್ಳೇದು. ಇಷ್ಟು ಹೊತ್ತಿನ ತನಕ ಇದ್ರ ಬಗ್ಗೆ ಶಸ್ತ್ರಚಿಕಿತ್ಸೆಯ ಮಹತ್ವ ಮತ್ತು ಅದು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಹೇಳಿದ್ರಿ. ಕೊನೆಯದಾಗಿ ನಮ್ಮ ರೈತರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಡಾಕ್ಟರ್ ದಿಲೀಪ್ ಕುಮಾರ್ ಅವರು? ಕೊನೆಯದಾಗಿ ನಾನು ರೈತರಿಗೆ ಹೇಳ ಬಯಸೋದೇನಂದ್ರೆ, ಸಾಕಷ್ಟು ತೊಂದರೆಗಳು ಜಾನುವಾರುಗಳಲ್ಲಿ ಏನ್ ಬರ್ತವೆ, ಶಸ್ತ್ರಚಿಕಿತ್ಸೆ ಮುಖಾಂತರ ಅವುಗಳನ್ನು ಗುಣಪಡಿಸಬಹುದು. ಮೊದಲನೇದಾಗಿ ಮನುಷ್ಯರ ತರ ಪ್ರಾಣಿಗಳಿಗೂ ಕೂಡ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ನಾವು ಮನವರಿಕೆ ಮಾಡ್ಕೋಬೇಕು. ಆಮೇಲೆ ಹಿಂದೆ ಕೆಲವೊಂದು ಅವೈಜ್ಞಾನಿಕ ವಿಚಾರಗಳಿದಾವೆ, ಏನಂದ್ರೆ ಹೆಗಲು ಬಂದ್ರೆ ಅದು ನೆಟ್ಟಗಾಗಲ್ಲ, ಕೊಂಬು ಮುರಿದ್ರೆ ದನ ಬದುಕಲ್ಲ, ಈ ರೀತಿಯ ಕಲ್ಪನೆಗಳು ರೈತರಲ್ಲಿ ಕೆಲವೊಂದಿದ್ದಾವೆ. ಕಲ್ಪನೆ ಮತ್ತೆ ಹೆಗಲು ಬೇನೆಗೆ ಬರೆ ತೆಗಿತಕ್ಕಂಥದ್ದು, ಈ ರೀತಿ ಒಂದು ಕೆಲವೊಂದು ಅವೈಜ್ಞಾನಿಕ ಪದ್ಧತಿಗಳಿದಾವೆ. ಅವನ್ನ ನಿಲ್ಲಿಸಿ ನಿಮ್ಮ ಪಶು ಸಂಪತ್ತನ್ನ ಕಾಪಾಡಿಕೊಳ್ಳಲಿಕ್ಕೆ ಸ್ವಲ್ಪ ವೈಜ್ಞಾನಿಕವಾಗಿ ವಿಚಾರ ಮಾಡಬೇಕು. ಮತ್ತೆ ನಾವು ಎಷ್ಟೇ ಹೇಳಿದ್ರು ನಿಮ್ಗೆ ಯಾವಾಗ್ಲೂ ಏನಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರತಕ್ಕಂತ ರೈತರನ್ನ ನೋಡಿ ಕಲಿತೀರ ನೀವು. ಸೊ ಅವ್ರನ್ನ ನೋಡಿ, ನಾ ಈಗಾಗಲೇ ಬೀದರ್ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಯಿಂದ ಕೂಡ ಸಾಕಷ್ಟು ಜಾನುವಾರುಗಳು ನಮ್ಮ ಮಹಾವಿದ್ಯಾಲಯಕ್ಕೆ ಬರ್ತವೆ. ಈಗ ಅರಿವು ಮೂಡಿದೆ, ಈ ಎರಡು ಜಿಲ್ಲೆಗಳಲ್ಲಿ ಸಾಕಷ್ಟು ರೈತರಲ್ಲಿ ಅರಿವು ಮೂಡಿದೆ, ಮತ್ತೆ ಇದ್ರ ಸದುಪಯೋಗ ಮಾಡ್ಕೊಂತ ಇದಾರೆ. ಮುಂಚೆ ನಾನು 92ನೇ ಇಸ್ವಿಯಲ್ಲಿ ಇದ್ದಾಗ ಹೆಗಲು ಬೆನ್ನಿಗೆ ಚಿಕಿತ್ಸೆ ಮಾಡ್ತೀನಿ ಅಂದ್ರೆ ಮನೆಗೆ ತಗೊಂಡು ಹೋಗ್ತಾ ಇದ್ರು. ಆದ್ರೆ ಈಗ ಅವರು ಇನ್ನು ಕೆಲವೊಂದು ಹೆಗಲು ಬೆನ್ನಿಗಳು ಔಷಧಿ ಮುಖಾಂತರ ಕಮ್ಮಿ ಮಾಡಬಹುದು ನೀರಿನ ಪ್ರಮಾಣ ಇದ್ದಾಗ, ಅದಕ್ಕೂ ಕೂಡ ಶಸ್ತ್ರಚಿಕಿತ್ಸೆ ಮಾಡಿ ಅಂತ ರೈತರು ಈಗ ಬರ್ತಾ ಇದಾರೆ. ಹಾಗಾಗಿ ಅವರಿಗೆ ತಿಳುವಳಿಕೆ ಉಂಟಾಗಿದೆ, ಅದು ಒಳ್ಳೆ ವಿಚಾರ. ಇನ್ನು ಮುಂದೆ ಅವರೇ ತಮ್ಮ ಪಕ್ಕದಲ್ಲಿರೋರು ಕೂಡ ಈ ಮಾಹಿತಿಯನ್ನು ಕೊಟ್ಟು ಎಲ್ಲಾ ರೈತ ಬಾಂಧವರಿಗೆ ಒಂದು ಒಳ್ಳೇದಾಗಂಗೆ, ಎಲ್ಲರಿಗೆ ಅನುಕೂಲ ಆಗಂಗೆ ಈ ಮಹಾವಿದ್ಯಾಲಯ ಇದೆ ಹತ್ರದಲ್ಲಿ, ಎಲ್ಲಾ ಸೌಲಭ್ಯಗಳು ನಮ್ಮ ಮಹಾವಿದ್ಯಾಲಯದಲ್ಲಿದ್ದಾವೆ. ತಾವು ಅಲ್ಲಿಂದ ತಮ್ಮ ಒಂದು ವಾಹನ ಆದ್ರೂ ತಗೊಂಡು ಬರಬಹುದು, ಇಲ್ಲ ಅಂದ್ರೆ ನಮ್ಮ ಮಹಾವಿದ್ಯಾಲಯಕ್ಕೆ ಕರೆ ಮಾಡಿದ್ರೆ. ಯಾವುದಕ್ಕೆ ಸಂಪರ್ಕ ಮಾಡಬೇಕು ಅಂತ ಒಂದು ನಂಬರ್ ಹೇಳಿದ್ರೆ ಒಳ್ಳೇದಿತ್ತು. ನಮ್ಮ ಒಂದು ಡೀನ್ ನಂಬರ್ ಇದೆ, 9449301517. ಈಗ ಇನ್ನೊಮ್ಮೆ ನಾನೊಮ್ಮೆ ಹೇಳ್ತೇನೆ, ರೈತರು ನೆನಪಿಟ್ಟುಕೊಳ್ಳಿ, 9449301517 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮತ್ತೆ ಒಳ್ಳೆ ಒಳ್ಳೆ ಜಾನುವಾರುಗಳು ಬಹಳನೇ ಒಂದು ದುಸ್ಥಿತಿಯಲ್ಲಿ ನಾವು ಕಳ್ಕೊಳ್ತಕ್ಕಂಥ ಸಂದರ್ಭಗಳು ಇದಾವೆ, ಅವನ್ನೆಲ್ಲ ಕಾಪಾಡಬಹುದು. ಪಶು ಸಂಪತ್ತು ಕಾಪಾಡೋದು ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಇವತ್ತು ನಾನು ಮುಂಚೆ 92ನೇ ಇಸ್ವಿಯಲ್ಲಿ ಕೆಲಸಕ್ಕೆ ಸೇರಿದಾಗ ಒಂದು ಎಮ್ಮೆಯ ಬೆಲೆ 2,000-3,000 ರೂಪಾಯಿ ಇತ್ತು, ಈಗ ಬಹಳನೇ 70,000 ರೂಪಾಯಿ, ಕೆಲವೊಮ್ಮೆ 100,000 ಆಗಿದೆ. ಹಾಗಾಗಿ ಅಷ್ಟೊಂದು ಬೆಲೆ ಬಾಳತಕ್ಕಂತ ಒಂದು ಪ್ರಾಣಿಯನ್ನ ನೀವು ಕೆಲವೊಂದು ಸಣ್ಣ ತಪ್ಪುಗಳು ಮಾಡಿ ಕಳ್ಕೊಳ್ಬಾರ್ದು ಅನ್ನೋದನ್ನ ನನ್ನ ಕಳ್ಕೊಳ್ಳಿ. ಹಾಗಾಗಿ ತಾವು ದಯವಿಟ್ಟು ಈ ಪಶು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಸಂಪರ್ಕ ಮಾಡಬೇಕು. ಮತ್ತೆ ಯಾವಾಗಲೂ ಇದು ರೈತರಿಗಾಗಿ ಇರ್ತಕ್ಕಂತ ಮಹಾವಿದ್ಯಾಲಯ ಇಲ್ಲಿ, ಮತ್ತೆ ರೈತರ ಮಕ್ಕಳಿಗೆ ನಾವು ಜ್ಞಾನಾರ್ಜನೆ ಮಾಡ್ತೀವಿ, ಡಾಕ್ಟರ್ನಾಗಿ ಮಾಡ್ತೀವಿ. ಹೀಗಾಗಿ ರೈತರ ಸಂಪತ್ತು ಕಾಪಾಡಬೇಕನ್ನೋದೇ ನಮ್ಮ ಮುಖ್ಯ ಉದ್ದೇಶ ಇದೆ. ತಾವು ಎಷ್ಟೊಂದು ಪ್ರಯೋಜನ ಪಡ್ಕೋತೀರಿ ಅಷ್ಟೊಂದು ನಮ್ಗೆ ಸಂತೋಷ ಅಂತ ಹೇಳ್ತಾ. ತುಂಬಾ ಒಳ್ಳೇದು, ಯಾಕಂದ್ರೆ ಪಶು ಸಂಪತ್ತು ಬಹಳ ರೈತರಿಗೆ ವಿಶೇಷ ಸಂಪತ್ತು, ಅದನ್ನ ಕಾಪಾಡಬೇಕು. ಈ ರೀತಿಯ ಸಮಸ್ಯೆಗಳು ರೋಗಗಳು ಬಂದಾಗ ಶಸ್ತ್ರ ಚಿಕಿತ್ಸೆಯ ಮೂಲಕ ಅದಕ್ಕೆ ಪರಿಹಾರ ಇದೆ ಅನ್ನುವ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ರೈತಾಪಿ ವರ್ಗಕ್ಕೆ ತಿಳಿಸಿಕೊಟ್ಟಿದ್ದೀರಿ ಡಾಕ್ಟರ್ ದಿಲೀಪ್ ಕುಮಾರ್ ಅವರೇ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಧನ್ಯವಾದ ಸರ್. ಇದುವರೆಗೆ ತಜ್ಞವಾಣಿಯಲ್ಲಿ ಜಾನುವಾರುಗಳಲ್ಲಿ ಶಸ್ತ್ರಚಿಕಿತ್ಸೆ ಈ ಕುರಿತು ಡಾ ದಿಲೀಪ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಸದಾನಂದ್ ಪರ್ಲಾ. ಈಗ ನದಿಸಿನೂರಿನ ಲಕ್ಷ್ಮಣ್ ಭೀಮ್ಷಾ ಭೋವಿ ಹಾಗೂ ಸಂಗಡಿಗರಿಂದ ಒಂದು ಗೀಗಿ ಪದ ಕೇಳೋಣಂತ. ಮುಖ್ಯ ನಮ್ಗಿನೇ ಕಾರಣ ಡಂಬಚಾರ ನಡೆದವ ತಪ್ಪಿಲರಣ್ಣ ಜನನ ಮರಣ ಈ ಕುಂಬಿನಿಯೋಳು ಕಾಣಲಾರ ದಿವ್ಯ ಚರಣ ಏನ್ರಿ ಪ್ರಾಣ ನಾಶ ಬಿಟ್ಟವರಿಗೆ ಪರಮೇಶ್ವರ ಸಿಗ್ತಾರೆ ಖರೆ ಆಶನೆಗೆ ಅನಿಸಿಕೊಂಡ್ರು ಸತ್ಯಗಳು ಶರಣ ಶುದ್ಧ ಭಾವದಿಂದ ಕೇಳಿಸಿದ್ದ ರಾಮನ ಪುರಾಣ ಶುದ್ಧ ಭಾವದಿಂದ ಕೇಳಿಸಿದ್ದ ರಾಮನ ಪುರಾಣ ಅಪ್ಪ ಸ್ವನ್ನದಲ ಪೂರದಲ್ಲಿ ಅವರ ಮನಿತಾನ ಬಾವ ಭಕ್ತಿಯಲ್ಲಿ ಸ್ತ್ರೀಯಳ ರಾಜ ಚಾಮುಣಿ ಸಮಾನ ನಿತ್ಯ ತಪ್ಲಾರ ಮಾಡ ಸೌರ ಜಂಗಮ ಭೋಜನ ಗುರುಲಿಂಗ ಜಂಗಮಂದ್ರ ಬಂಗಾರ ಕಣ್ಣಗ ಮಾಡತಿದ್ರು ಗಂಗಾಧರನ ಸ್ಮರಣೆಯೋಳು ಬೇಗು ಬೆಳತಾನ ನಿತ್ಯ ಕೊರತಿದ್ರು ಅಣ್ಣ ಅಳ್ವಿ ವಸ್ತ್ರ ದಾನ ನಿತ್ಯ ಕೊರತಿದ್ರು ಅಣ್ಣ ಅಳ್ವಿ ವಸ್ತ್ರ ದಾನ ಶಿವ ಕೊಟ್ಟು ಮರ್ತಿದವರಿಗೆ ಶ್ರೀಮಂತನ ಹುಟ್ಟ ಪಂಜಿ ಇದ್ರು ಅವರಿಗೆ ಇದ್ದಿರಿಲ್ಲ ಸಂತಾನ ನೋಡಿ ಅಂತ ಕರುಣ ಪೋಟಿದಾಗ ಭಗವಂತನ ಎಪ್ಪತ್ತು ವರ್ಷದ ಮುಪ್ಪಿನವರಿಗೆ ಮಕ್ಕಳ ಕೊಡುವಾಗೋಸ್ಕರವಾಗಿ ಕಪ್ಪುಗಳ ಅಪ್ಪಿಕೊಂಡು ಬಂದ ನಿಂತಾನ ಅವರ ಬಾಗಿಲಾಗ ನಿಂತು ವೀಕ್ಷ ನೀಡಿ ತಾಯಿ ಅಂತಾನ ಅವರ ಬಾಗಿಲಾಗ ನಿಂತು ವೀಕ್ಷ ನೀಡಿ ತಾಯಿ ಅಂತಾನ ಎಷ್ಟು ಕೇಳಿ ಶುಕ್ಲದೇವಿ ಲಗುನ ಎದ್ದು ವೀಕ್ಷ ನೀಡಿ ಸಾಷ್ಟಂಗ್ ನಮಸ್ಕಾರ ಮಾಡಿ ನಿಂತಳ ಸಾಂಬ ಶಿವನ ಒಂದು ಸುಪುತ್ರ ಮಗನು ಹರಿರಿ ಅಂದು ನುರುದ ಭಗವಾನ ಕೇಳಿ ಮುದ್ದ ಗೌರ ಅಂದ ನಿಮ್ಮದು ಎಂತದ್ರಿ ವಚನ ಅಲ್ಲ ಮುಪ್ಪನ ಮುಲ್ಕಾರು ನಾವು ಮಕ್ಕಳಾಗೋ ಬಗೆಯಾಗ ಮೈ ಒಳಗ ಏನು ಇಲ್ರಿ ನಮಗ ಚೈತನ್ಯ ದೊಡ್ಡ ಶರಣರ ಕಾಂತ್ರಿ ಸುಳ್ಳ ಹೇಳಿದು ಏನ ಕಾರಣ ದೊಡ್ಡ ಶರಣರ ಕಾಂತ್ರಿ ಸುಳ್ಳ ಹೇಳಿದು ಏನ ಕಾರಣ ಇಷ್ಟು ಕೇಳಿ ಅಂದ ಶಂಕರ ಕೇಳು ಸೌಕಾರ ದಂಪತಿ ಬರ ಮಾಡಿ ಬರ್ರ ಸ್ನಾನ ಮಾಡಿ ಬರ್ರ ಸ್ನಾನ ಆವಾಗ ತಿಳಿದಿತ್ತು ನನ್ನ ಕೋನ ತಿಳಿದಿತ್ತು ನನ್ನ ಕೋನ ಆವಾಗ ತಿಳಿದಿತ್ತು ನನ್ನ ಕೋನ ತಿಳಿದಿತ್ತು ನನ್ನ ಕೋನ ಒಂದು ತೀರ್ಥ ಗುಂಡ ತಯಾರ ಮಾಡಿದ ಕಂಡೆವಂತ ಮಲಗಿಕೊಂಡ್ರು ಶಿವನ ಚರಣ. ಶುಭ ಮುಹೂರ್ತದಲ್ಲಿ ಗರ್ಭದಾಗ ಮೂಡಿದ ಶರಣ, ಪಿಂಡ ಮೂಡಿದ ಕೂಡಲೆ ತಾಯಿ ಮುಖ ಚಂದ್ರನ ಕಿರಣ. ಸಮಿತವರಿಗೆ ಪರಮೇಶ್ವರ ಸೀತನಿಗೆ ಆಸನಿಗೆ ಅರ್ಸಿಕೊಂಡ್ರು ಶರಣ, ಶುದ್ಧ ಭಾವದಿಂದ ಕೇಳಿಸಿದ್ದ ರಾಮರ ಪುರಾಣ. ನದಿ ಸಿನ್ನೂರಿನ ಲಕ್ಷ್ಮಣ್ ಭೀಮಶಾಭೋವಿ ಹಾಗೂ ಸಂಗಡಿಗರಿಂದ ಗೀಗೆ ಪದ ಕೇಳಿದ್ರೆ ಈಗ ಮತ್ತೊಮ್ಮೆ ನಿತ್ಯಮೂಲ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಪ್ರಖರ ಬಿಸಿಲು ಇರಬಹುದು, ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೇವಲ ಶೇಕಡಾ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ. ರೈತ ಬಂಧುವರೇ, ಇದೊಂದು ಪ್ರಕಟಣೆ. ತೋಟಗಾರಿಕೆಯ ತರಬೇತಿಗೆ ಅರ್ಜಿ ಆಹ್ವಾನ. 2022-23 ಸಾಲಿಗಾಗಿ ಕಲಬುರಗಿ ಜಿಲ್ಲೆಯ ರೈತರ ಮಕ್ಕಳಿಗಾಗಿ ಚಂದ್ರಪಳ್ಳಿ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ 10 ತಿಂಗಳ ತೋಟಗಾರಿಕೆ ತರಬೇತಿಯನ್ನು ನೀಡಲು ಆಯೋಜಿಸಿದ್ದು, ತರಬೇತಿಯು ದಿನಾಂಕ ಮೇ 5 ಪ್ರಾರಂಭವಾಗಲಿದೆ. ತರಬೇತಿ ಪ್ರವೇಶ ಬಯಸುವ ಅಭ್ಯರ್ಥಿಗಳು, ಮಾಜಿ ಸೈನಿಕರು ಹಾಗೂ ಇತರೆ ಎಲ್ಲ ಅಭ್ಯರ್ಥಿಗಳು, ತಂದೆ ತಾಯಿ ಅಥವಾ ಪೋಷಕರು ಕಡ್ಡಾಯವಾಗಿ ಜಮೀನು ಹೊಂದಿರಬೇಕು ಹಾಗೂ ಸ್ವಂತ ಸಾಗುವಳಿ ಮಾಡುತ್ತಿರಬೇಕು. ಈ ಬಗ್ಗೆ ಪಹಣಿಯನ್ನು ನೀಡುವುದು ಕಡ್ಡಾಯವಾಗಿರುತ್ತದೆ. ಅಭ್ಯರ್ಥಿಯು ಕನಿಷ್ಠ ಎಸ್ಎಸ್ಎಲ್ಸಿ ಕನ್ನಡ ವಿಷಯದೊಂದಿಗೆ ಪಾಸಾಗಿರಬೇಕು, ದೃಢಕಾಯನಾಗಿರಬೇಕು. ವಯೋಮಿತಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ 18 ಮತ್ತು ಗರಿಷ್ಠ 33 ಮೀರಿರಬಾರದು. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ 33 ಗರಿಷ್ಠ 65 ಮೀರಿರಬಾರದು ಹಾಗೂ ಇತರರಿಗೆ ಕನಿಷ್ಠ 18 ಗರಿಷ್ಠ 30 ಮೀರಿರಬಾರದು. ಅಲ್ಲದೆ ಅರ್ಜಿಯಲ್ಲಿ ಕೇಳಿರುವ ಎಲ್ಲ ವಿಷಯಗಳಿಗೂ ಪೂರ್ಣವಾದ ಮತ್ತು ಸರಿಯಾದ ವಿವರಣೆಯನ್ನು ಕೊಡಬೇಕು. ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರ, ಗ್ರಾಮೀಣ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ, ಮಾಜಿ ಸೈನಿಕರು, ಡಿಸ್ಚಾರ್ಜ್ ಬುಕ್ ಕಾಪಿ, ಪರ್ಸನಲ್ ಪೆನ್ಷನ್ ಆರ್ಡರ್ ಕಾಪಿ, ಎಕ್ಸ್ ಸರ್ವಿಸ್ ಮ್ಯಾನ್ ಐಡಿ ಕಾರ್ಡ್ ಕಾಪಿ ಹಾಗೂ ಇತರೆ ಪ್ರಮಾಣ ಪತ್ರಗಳು ಇದ್ದಲ್ಲಿ ಅರ್ಜಿ ಜೊತೆ ಲಗತ್ತಿಸಬೇಕು ಹಾಗೂ ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದೃಢೀಕರಣ ಸರ್ಟಿಫಿಕೇಟ್ ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳ ಸಹಿತವಾಗಿ ದಿನಾಂಕ ಏಪ್ರಿಲ್ 16 ಸಂಜೆ 5 ತೋಟಗಾರಿಕಾ ಉಪನಿರ್ದೇಶಕರು, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಕಲಬುರಗಿ ಇವರ ಕಚೇರಿಗೆ ಕಚೇರಿ ವೇಳೆಯಲ್ಲಿ ಸಲ್ಲಿಸಬೇಕು. ಅರ್ಜಿಗಳನ್ನು ಇಲಾಖೆಯ ವೆಬ್ಸೈಟ್ http://horticulture.dir.karnataka.government.in ನಲ್ಲಿ ದಿನಾಂಕ March 15 April 16 ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ಜಿಲ್ಲೆಯ ತೋಟಗಾರಿಕೆ ಉಪನಿರ್ದೇಶಕರು, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಕಲಬುರಗಿ ಮತ್ತು ಎಲ್ಲ ತಾಲೂಕಿನ ತೋಟಗಾರಿಕಾ ಕಚೇರಿಯಲ್ಲಿ ಅರ್ಜಿಯನ್ನು ಪಡೆಯಬಹುದಾಗಿದೆ.